ವಿದ್ಯಾಯಾ ಮಂತರೇ ವರ್ತಮಾನಾಃ ವಿದ್ಯಾಮಂತರೇ ವರ್ತಮಾನಾಃ ರಮ್ಯಮಾಣಃ ಪರ್ಯಂತಿ ಮೂಢಾಃ ಅಂಧೇನೈವ ನೀಯಮಾನಾ ಯಥಾಂಧಾಃ ಒಂದು ಸಮಾಜವೇ ಇರಲಿ ಅಥವಾ ಒಂದು ರಾಷ್ಟ್ರವೇ ಇರಲಿ ಒಂದು ಸಮುದಾಯ ಇರಲಿ ಅಥವಾ ಒಂದು ಕುಟುಂಬ ಇರಲಿ ಅಲ್ಲಲ್ಲಿ ನಾವು ಒಬ್ಬೊಬ್ಬರನ್ನ ಮಾರ್ಗದರ್ಶಕರನ್ನು ನಾವು ಕಾಣ್ತೇವೆ. ಅವನು ಬರೀ ಗೈಡ್ ಮಾತ್ರ ಅಲ್ಲ, ಅವನು ಬರೀ ಮಾರ್ಗದರ್ಶಕ ಮಾತ್ರ ಅಲ್ಲ. ಹಾಗಾದರೆ ಯಶಸ್ವಿ ಮಾರ್ಗದರ್ಶಕ ಅನ್ಬೋದು ಅವನಿಗೆ. ಅವನು ಮಾತ್ರ ಯಶಸ್ವಿ ಮಾರ್ಗದರ್ಶಕ ಅಲ್ಲ, ಮಾರ್ಗದರ್ಶಕ ಯಶಸ್ವಿ ಮಾರ್ಗದರ್ಶಕ. ವಾಸ್ತವಿಕವಾಗಿ ಈ ಎರಡನ್ನೂ ಮೀರಿದಂತಹ ಒಂದು ವಿಶಿಷ್ಟವಾದ ಕ್ಯಾರೆಕ್ಟರ್ ಗುಣ ಅವನ ಜೊತೆ ಇರ್ತದೆ. ಆವಾಗ ಮಾತ್ರ ಸಮುದಾಯ ಸಮಾಜ ಸುಸ್ಥಿತಿಯಲ್ಲಿ ವ್ಯವಸ್ಥೆಯಲ್ಲಿ ಉಳಿತದೆ. ಏನಿರಬಹುದು ಮಾರ್ಗದರ್ಶಕನ ವಿಶೇಷತೆ? ಈ ಮೂರು ಮೌಲ್ಯಗಳು ಅವನಲ್ಲಿ ನಿಖರವಾಗಿರಬೇಕು, ಸ್ಪಷ್ಟವಾಗಿರಬೇಕು. ರಾಷ್ಟ್ರೀಯ ಮೌಲ್ಯ, ಧಾರ್ಮಿಕ ಮೌಲ್ಯ, ನೈತಿಕ ಮೌಲ್ಯ. ಧಾರ್ಮಿಕ ಮೌಲ್ಯ ಮತ್ತು ನೈತಿಕ ಮೌಲ್ಯ ಇವು ಸ್ವಲ್ಪ ಗೊಂದಲ ತೋರಿಸ್ತವೆ. ಎರಡು ಒಂದೇ ಅಲ್ಲ ಸ್ವಾಮಿ, ಇವು ಎರಡು ಬೇರೆ ಬೇರೆ ಹೆಂಗೆ ಹೇಳ್ತೀರ? ಹೌದು, ಎರಡು ಬೇರೆ ಬೇರೆ. ಯಾವನಲ್ಲಿ ನೈತಿಕ ಮೌಲ್ಯಗಳಿವೆಯೋ ಅವನಲ್ಲಿ ಧಾರ್ಮಿಕ ಮೌಲ್ಯಗಳು ಸಹಜವಾಗಿರ್ತವೆ. ಧಾರ್ಮಿಕ ಮೌಲ್ಯಗಳು ಇದ್ದಲ್ಲೆಲ್ಲ ನೈತಿಕ ಮೌಲ್ಯ ಇರ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಅರ್ಚಕ ವರ್ಗ, ಪುರೋಹಿತ ವರ್ಗ, ಧಾರ್ಮಿಕವಾಗಿ ಇರ್ತಾರೆ. ಆದರೆ ಅವರು ನೈತಿಕವಾಗಿಯೂ ಕೂಡ ಮೌಲ್ಯಗಳನ್ನು ಹೊಂದಿದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಬ್ಬ ಮಾರ್ಗದರ್ಶಕ, ಯಶಸ್ವಿ ಮಾರ್ಗದರ್ಶಕ ಈ ಮೂರೂ ಮೌಲ್ಯಗಳನ್ನು ಹೊಂದಿರಬೇಕು. ಆವಾಗ ಅವನು ರಾಷ್ಟ್ರವನ್ನು, ಸಮುದಾಯವನ್ನು, ಸಮಾಜವನ್ನು ಒಂದು ಸುಸ್ಥಿತಿಯಲ್ಲಿ ಇಡುವಂತಹ ಸಾಧ್ಯತೆ ಇದೆ, ಮುಂದುವರಿಸಿಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಇನ್ನು ಈ ಮೌಲ್ಯಗಳು ಏನು? ಇವು ಮೌಲ್ಯಗಳು, ಇವು ಸಮಾಜದ ಹಲವಾರು ಮಹಾನುಭವಿಗಳ ಇಬ್ಬರಲ್ಲ ಇಬ್ಬರಲ್ಲ, ಋಷಿಗಳಾಗಿರ್ಬೋದು, ಮುನಿಗಳಾಗಿರ್ಬೋದು, ತಪಸ್ವಿಗಳಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ಹಲವಾರು ಮಹಾನುಭವಿಗಳು ನಮಗೆ ತೋರಿಸಿಕೊಟ್ಟಿರುವಂತಹ ಪ್ರಬುದ್ಧವಾದ ಅವರವರ ಪ್ರಬುದ್ಧತೆಯ ಫಲ ಮೌಲ್ಯಗಳು. ಇವು ಅಕಸ್ಮಾತ್ ಆಗಿ ಯಾವುದೋ ಬುಕ್ಕಿನಲ್ಲಿ ರೆಫರೆನ್ಸ್ ಸಿಕ್ಕಾವೆ ಅಂತಲ್ಲ, ಮಹಾನುಭಾವಿಗಳ ಚಿಂತನೆ, ಏಕಮುಖವಾದ ಚಿಂತನೆ, ಹೇಗಿರ್ಬೋದು, ಹೇಗಿರ್ಬೋದು, ಇದರಿಂದ ಏನಾಗ್ಬೋದು, ಇದು ಕುಸಿದ್ರೆ ಏನಾಗ್ಬೋದು, ಇದು ಅಭಿವೃದ್ಧಿ ಆದರೆ ಏನಾಗ್ಬೋದು, ಇದು ವಿಕಾಸವಾದರೆ ಏನಾಗ್ಬೋದು, ಚಿಂತನೆ, ದೀರ್ಘಕಾಲದ ಚಿಂತನೆ. ಅದರ ಫಲ ಮೌಲ್ಯಗಳು, ರಾಷ್ಟ್ರೀಯ ಮೌಲ್ಯ, ಧಾರ್ಮಿಕ ಮೌಲ್ಯ, ನೈತಿಕ. ಈ ಧಾರ್ಮಿಕ ನೈತಿಕ ಎರಡು ಕೂಡಿಕೊಂಡು ಸಾಮಾಜಿಕ ಮೌಲ್ಯ ಅಂತ ಆಗ್ತದೆ, ಸೋಷಿಯಲ್ ವ್ಯಾಲ್ಯೂ. ಈ ವಿಚಾರಗಳು ನಿಮ್ಮ ಜೊತೆ ಇರಲಿ. ಕಾರಣ ಏನೆಂದರೆ ಇಲ್ಲಿ ಅಂಧೇ ನೈವ ನೀಯಮಾನ ಯಥಾಂದ, ಕುರುಡನು ಕುರುಡರಿಗೆ ದಾರಿ ತೋರಿಸಿದಂತೆ ಅಂತ ಒಂದು ಹೇಳಿಕೆ ಬಂದಿದೆ. ಆ ಹೇಳಿಕೆಗೆ ಅನುಗುಣವಾಗಿ ನಾನು ಈ ನಾಲ್ಕು ಮಾತುಗಳನ್ನು ನಿಮ್ಮ ಎದುರಿಗೆ ಇಡಲಿಕ್ಕೆ ಬಯಸ್ತೀನಿ. ನೀ ಆಶ್ರಮವಾದರೂ ನಡೆಸು, ನೀ ಕುಟುಂಬವಾದರೂ ನಡೆಸ್ಕೊಂಡು ಹೋಗು, ಸಮಾಜವನ್ನೇ ನಡೆಸ್ಕೊಂಡು ಹೋಗು. ಬಟ್ ನಿನ್ನಲ್ಲಿ ಇವು ಇರಲಿಲ್ಲ ಅಂತಂದರೆ ನೀನು ಕುರುಡನು ಅಂತ ಅರ್ಥ. ಈ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳ ಸಮ್ಮಿಳಿತವಾದ ಪ್ರಬುದ್ಧತೆಯ ಅಂತವೇ ಮುಮುಕ್ಷುತ್ವ. ಸಮ್ಮಿಳಿತವಾದ ಪ್ರಬುದ್ಧತೆಯ ಅಂತಿಮ ಹಂತವೇ ಮುಮುಕ್ಷುತ್ವ ಅಥವಾ ಸರ್ವಕರ್ಮ ಸನ್ಯಾಸ. ಅದನ್ನು ನಾವು ಪಾರಮಾರ್ಥಿಕ ಮಾರ್ಗ ಅಂತ ಕರಿತೀವಿ. ಉತ್ತಮ ಪುರುಷಾರ್ಥವನ್ನು ಹೊಂದುವಂತಹ ತೀವ್ರವಾದ ಇಚ್ಛ, ಉತ್ತಮ ಪುರುಷಾರ್ಥವನ್ನು ಹೊಂದುವಂತಹ ತೀವ್ರವಾದ ಇಚ್ಛ, ಅದೇ ಮುಮುಕ್ಷುತ್ವ. ಒಂದು ಸೆಕೆಂಡ್ ನೋಡೋಣ. ಆ ಮೌಲ್ಯಗಳ ಮೌಲ್ಯವನ್ನೇ ಹೊಂದದೇ ಇದ್ದಂತಹ, ಆದರೂ ನಾವು ಭಾರಿ ಮೌಲ್ಯವನ್ನು ಇಟ್ಟುಕೊಂಡವರು ಅನ್ನುವಂತಹ ಮಾರ್ಗದರ್ಶಕರು ಇದ್ದುಬಿಟ್ರೆ ಏನಾಗ್ತದೆ? ಮೌಲ್ಯಗಳ ಬಗ್ಗೆ ಮೌಲ್ಯವೇ ಇಲ್ಲ. ಆಚಾರ ಹೇಳಲಿಕ್ಕೆ, ಬದನೆಕಾಯಿ ತಿನ್ನಲಿಕ್ಕೆ ಹೇಳೋದೊಂದು, ನಡ್ಕೊಬೋದೊಂದು, ಹಿಂಸೆಯನ್ನು ಮಾಡಬಾರ್ದು. ಎಲ್ಲ ಧರ್ಮದವರು ಹಿಂಸೆಯನ್ನು ಮಾಡಬಾರ್ದು ಅಂತಲೇ ಹೇಳ್ತಾರೆ, ಹಿಂಸಾ ವಿರೋಧಿಗಳೇ ಹೇಳ್ತಾನೇ ಬಂದಿದ್ದಾರೆ. ನಮ್ಮಂಥವ್ರು ಯಾವ್ದಾದ್ರು ಪ್ರಶ್ನೆ ಮಾಡಿದರೆ ಮತ್ತೆ ಯಾಕಪ್ಪ ಕೋಳಿ ಕುರಿ ಕೊಯ್ತೀರಾ? ಅಯ್ಯೋ ನಾವು ಕೊಯ್ಯೋದಿಲ್ಲ, ನಾವು ಮಾರ್ಕೆಟಿಂದ ಮಟನ್ ತರ್ತೇವೆ. ಮಾರ್ಕೆಟ್ನಿಂದ ನಾವು ಮಾಂಸ ತರ್ತೇವೆ, ನಾವು ಕೊಯ್ಯೋದಿಲ್ಲಪ್ಪ. ಇದಕ್ಕೆ ಅಹಿಂಸ ಅಂತ ಕರೆಯೋಣವೇ? ಸೊ ಹೀಗೆ ಮೌಲ್ಯಗಳ ಬಗ್ಗೆ ಮೌಲ್ಯವೇ ಇಲ್ಲದೇ ಇದ್ದಂತಹ ಪ್ರಸಂಗದಲ್ಲಿ ಮೌಲ್ಯಗಳು ಜೀವಂತ ಹೇಗೆ ಉಳಿತವೆ? ಧಾರ್ಮಿಕ ಮೌಲ್ಯವೇ ಇರಲಿ, ರಾಷ್ಟ್ರೀಯ ಮೌಲ್ಯವೇ ಇರಲಿ, ನೈತಿಕ ಮೌಲ್ಯವೇ ಇರಲಿ, ಮೌಲ್ಯದ ಬಗ್ಗೆ ನಮಗೆ ಮೌಲ್ಯ ಇರಬೇಕು. ಡು ಯು ವ್ಯಾಲ್ಯೂ ದಿ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ? ಪೂಜ್ಯ ಸ್ವಾಮೀಜಿ ಕೇಳ್ತಾರೆ, ಡು ಯು ವ್ಯಾಲ್ಯೂ ಆ ವ್ಯಾಲ್ಯೂ ಇದೆಯಲ್ಲ, ಬಹಳ ಮುಖ್ಯವಾದ ಶಬ್ದ ಅದು, ಮೌಲ್ಯ. ಶ್ರೀರಾಮಚಂದ್ರನಿಗೆ ಸತ್ಯದಲ್ಲಿ ಮೌಲ್ಯ ಇದ್ದಂತೆ. ಶ್ರೀರಾಮಚಂದ್ರನಲ್ಲಿ ತಂದೆ ತಾಯಿಗಳ ಬಗ್ಗೆ ಇದ್ದಂತಹ ಪಾವಿತ್ರತೆಯ ಮೌಲ್ಯ ಇದ್ದಂತೆ. ಭರತನಿಗೆ ಅಣ್ಣನಲ್ಲಿ ಇದ್ದಂತಹ ಮೌಲ್ಯ, ಭ್ರಾತೃಪ್ರೇಮ. ಹನುಮಂತನಿಗೆ ರಾಮನಲ್ಲಿದ್ದಂತಹ ಭಕ್ತಿ, ಸಮರ್ಪಣಾ ಭಾವ, ಇವೆಲ್ಲವೂ ಮೌಲ್ಯಗಳ ಪರಾಕಾಷ್ಠೆಯನ್ನು ತೋರಿಸ್ತವೆ. ಟಾಪ್ ಅಂದರೆ ಅವರ ರಕ್ತದಲ್ಲಿ ಆ ವ್ಯಾಲ್ಯೂ ಏನಾಗಿರ್ತದೆ, ಒಂದಾಗಿರ್ತದೆ. ಹೇಗೆ ಕೆಲವರಿಗೆ ಸುಳ್ಳು ಮಾತಾಡೋದು ಅವರ ರಕ್ತದಲ್ಲಿ ಒಂದಾಗಿದೆ. ಅವ್ರು ಹಿಂದೆ ಮುಂದೆ ನೋಡೋದೇ ಇಲ್ಲ, ಸಿಂಪಲ್ ಇರ್ತದದು. ಎಷ್ಟು ಸಿಂಪಲ್ ಇರ್ತದ, ಒಂದು ಸುಳ್ಳು ಮಾತಾಡ್ಬಿಡ್ತದೆ. ಈ ಕೆಲವರಿಗೆ ಕಳ್ಳತನ ಮಾಡೋದು ಅದು ಕಳ್ಳತನ ಅಂತ ಅನಿಸೋದೇ ಇಲ್ಲ ಅವರಿಗೆ, ಅವ್ರ ರಕ್ತದಲ್ಲಿ ಒಂದಾಗ್ಬಿಟ್ಟಿರ್ತದೆ. ಏನೋ ಟೊಮೆಟೋನೋ ಬದನೇಕಾಯಿನೋ ಏನೋ ಕೊಂಡ್ಕೊಳಕ್ಕೆ ಹೋದ್ರೆ ಎರಡು ಎರಡು ಸಿಗೋದು, ಏನು ಅನಿಸೋದೇ ಇಲ್ಲ ಅವರಿಗೆ. ಅಸತ್ಯವಾಗಿ ಏನೂ ಅನಿಸೋದಲ್ಲ. ಆ ಮೊಮ್ಮಗ ಇರ್ತಾನೆ, ಅಜ್ಜ ಅವು ಯಾಕೆ ಎಡ್ತ್ಕೊಂಡು ಅಂತ ಜೋರಾಗಿ ಕೇಳ್ತಾನೆ. ಹೆಚ್ಚು ಸುಮ್ಮನೆ ಅವ ಅಷ್ಟು ಹಣ ಸಿಗುತ್ತಾನೆ ಮತ್ತು ಬುದ್ಧಿ ಮಾತು. ಜಸ್ಟಿಫಿಕೇಶನ್, ನಾನು ಮಾಡಿದ್ದು ಸರಿ ಇದೆ, ಏನೂ ಅನಿಸೋದಿಲ್ಲ. ಸಿಂಪಲ್. ಹೇಗೆ ಕಳ್ತನ, ಸುಳು ಮಾತಾಡೋದು ಇವೆಲ್ಲವೂ ಕೆಲವರ ರಕ್ತಗತವಾಗಿ ಗುಣವಾಗಿರ್ತಾವೆ, ಹಾಗೆ ಈ ಮೌಲ್ಯಯುಕ್ತವಾದ ಮಾರ್ಗದರ್ಶಿ ಏನಿದ್ದಾನೆ, ಗೈಡ್ ಇದ್ದಾನೆ, ಇವನಲ್ಲಿ ಈ ವ್ಯಾಲ್ಯೂಗಳು ಪಕ್ಕ ನಿಂತು ಬಿಟ್ಟಿರ್ತವೆ. ಆಹಾರ ವಿಹಾರದಲ್ಲಿ, ತೊಡುಗೆಯಲ್ಲಿ, ಸಹಜವಾದ ಸುಲಭವಾದ ಮಾತುಗಳಲ್ಲಿ, ವಾಚಿಕ ಕೃತಿಯಲ್ಲಿ, ಆಯ್ದುಕೊಳ್ಳುವ ಕರ್ಮಗಳ ಕ್ಯಾರೆಕ್ಟರ್ನಲ್ಲಿ, ಎಂಥ ಕರ್ಮ ಆರಿಸ್ಕೊತೀನಿ, ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಅವರ್ ಲೈಫ್, ಪ್ರತಿಯೊಂದು ಜೀವನದ ಪ್ರತಿಯೊಂದು ಅಂಶದಲ್ಲಿ ಕೂಡ ಮೌಲ್ಯವು ತುಂಬಿ ತುಳುಕ್ತಾ ಇರುತ್ತದೆ, ಸಹಜವಾಗಿ ಯಾವ ಪ್ರಯತ್ನವೂ ಇಲ್ಲದೆ. ಲೈಕ್ ಪೂಜ್ಯ ಸ್ವಾಮೀಜಿ, ದಯಾ ಈಸ್ ನಾಟ್ ಎ ಕ್ಯಾರೆಕ್ಟರ್, ದಯಾ ಈಸ್ ದಯಾ. ದಯಾನಂದರ ಸಹಜತೆ ಏನು ಅಂದರೆ ದಯೆಯೇ ದಯಾನಂದರ ಸಹಜತೆ. ಬಿಯಾಂಡ್ ವರ್ಡ್ಸ್, ಈವನ್ ಓಷನ್ ಆದರೂ ತನ್ನ ತಾಳ್ಮೆಯನ್ನು ಕಳ್ಕೊಂಡಿತು, ಸಮುದ್ರವಾದರೂ ತನ್ನ ತಾಳ್ಮೆಯನ್ನು ಕಳ್ಕೊಂಡಿತು, ಆದರೆ ಪೂಜ್ಯ ಸ್ವಾಮೀಜಿಯವರ ತಾಳ್ಮೆ. ಇದು ಅವರ ಸಹಜತೆ. ಇದು ಮೌಲ್ಯ. ಅವರ ವ್ಯಕ್ತಿತ್ವದಲ್ಲಿ ಅದು ಒಂದಾಗಿ ಬಿಡುತ್ತದೆ. ಇಂಥ ಮೌಲ್ಯ ಇದ್ದಂತಹ ಮಾರ್ಗದರ್ಶಕ, ಒಬ್ಬ ಗೈಡ್ ಏನಿದ್ದಾನೆ, ಅವನು ರಾಷ್ಟ್ರವನ್ನೇ ಆಗಲಿ ಸಮಾಜವನ್ನೇ ಆಗಲಿ ಅವನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಇವು ಇರಲಿಲ್ಲ ಅಂದರೆ ಅವರಲ್ಲಿ ಮತ್ತೆ ಇನ್ನೊಂದಿದೆ, ಇವಷ್ಟು ಮೌಲ್ಯಗಳ ಬಗ್ಗೆ ಮೌಲ್ಯವು ಅವರಿಗೆ ಇದ್ದದ್ದೇ ಆದರೆ ಅವರು ಆ ವ್ಯಾಲ್ಯೂಗೆ ತಕ್ಕಂತೆ ವಿನಯಶೀಲರಾಗಿರ್ತಾರೆ, ಶಾಂತಿಪ್ರಿಯರಾಗಿರ್ತಾರೆ, ತೃಪ್ತ ಭಾವದಿಂದ ಕೂಡಿದರಾಗಿರ್ತಾರೆ, ಅನಪೇಕ್ಷ ಭಾವದಿಂದ ಕೂಡಿದವರಾಗಿರ್ತಾರೆ, ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೇ ಇದ್ದವರಾಗಿರ್ತಾರೆ. ಇವೆಲ್ಲ ಅವರು ಸಹಜವಾಗಿರ್ತವೆ. ಯಾವಾಗ ಈ ಮೌಲ್ಯಗಳ ಬಗ್ಗೆ ಮೌಲ್ಯವು ಕಡಿಮೆ ಆಗ್ತದೆ ಅಥವಾ ಮೌಲ್ಯಗಳ ಬಗ್ಗೆ ಮೌಲ್ಯವೇ ಇಲ್ಲದಂತೆ ಆಗ್ತದೆ, ಆವಾಗ ತದ್ವಿರುದ್ಧ ರಾಗದ್ವೇಷಗಳು, ಅಶಾಂತಿ, ಅನವಶ್ಯಕವಾಗಿ ಕೂಗಾಡೋದು, ಜಗಳ ತೆಗೆಯೋದು, ಪ್ರೈಡ್, ಸೊಕ್ಕು, ಅಹಂಕಾರ, ತದ್ವಿರುದ್ಧ ಅಲ್ಲಿ ಇದ್ದದ್ದಾದರೆ ಇವು ಶಾಂತವಾಗಿರ್ತವೆ. ಅವು ಕಡಿಮೆ ಹೇಗಾಗ್ತವೋ ಹಾಗೆ ಇವೇನಾಗ್ತವೆ, ಇವು ಅವನನ್ನೂ ತಿಂದಾಗ್ತವೆ. ಅವನನ್ನು ಯಾರು ನಂಬಿಕೊಂಡಿದ್ದಾರೋ ಅವ್ರನ್ನೂ ತಿಂದಾಗ. ಐ ಎಸ್ ಇಸ್ಲಾಮಿಕ್ ಪಂಗಡ ಸುನ್ನಿ, ಅದೇನು ನಮ್ಮ ದೃಷ್ಟಿಯಲ್ಲಿಲ್ಲ ಇಸ್ಲಾಮ್ಸೆ. ನೋಡಿ, ಈ ಮೌಲ್ಯಗಳು ಕಡಿಮೆ ಇರೋದ್ರಿಂದ ಇಲ್ಲಿ ಈ ಮೌಲ್ಯಗಳೇ ಇಲ್ಲದೇ ಇರೋದ್ರಿಂದ ಪ್ರವೃದ್ಧವಾಗಿರ್ತವೆ. ಹೊಡಿ ಬಡಿ ಕಡಿ ಕಳ್ಳು ತಿನ್ನ ಏನು ಅನಿಸೋದಿಲ್ಲ ಅವ್ರಿಗೆ. ಕೈಗಳನ್ನು ಕಟ್ಟಿ ಹಾಕಿ, ಕಾಲುಗಳನ್ನು ಕಟ್ಟಿ ಹಾಕಿ, ರುಂಡ ಕತ್ತರಿಸಿ ಪಬ್ಲಿಕ್ನೊಳಗೆ ಅದು ಹಿಂಗೆ ರುಂಡ ಹಿಡ್ಕೊಂಡು ಡಾನ್ಸ್ ಮಾಡ್ತಾರೆ. ಏನು ಅನಿಸೋದಲ್ಲ ಉಗ್ರವಾದಿಗಳು, ಅದಕ್ಕೆ ಅವರಿಗೆ ಉಗ್ರವಾದಿಗಳು ಅಂತ. ಅವರಿಗೆ ಗೊತ್ತು, ಗುರಿ ಏನೂ ಇರೋದಿಲ್ಲ. ಇದಕ್ಕಾಗಿ ನಾವು ಮಾಡಬೇಕು, ಇದಕ್ಕಾಗಿ ನಾವು ಮಾಡಬಾರ್ದು, ಆಮೇಲೆ ಯಾಕೆ ನಾವು ಮಾಡ್ಲಿಕ್ಕತ್ತೀವಿ ಅನ್ನೋ ಎಚ್ಚರ ಇರೋದಿಲ್ಲ ಅವರಿಗೆ. ಆತಪ್ಪ ನೀ ಕೊಲ್ತೀಯ, ನೀ ಯಾಕೆ ಕೊಲ್ತೀಯ, ಛಪ್ ಮಾತು. ಯಾಕೆ ಹೀಗಾಗ್ತದೆ? ಮೌಲ್ಯಗಳು ಇಲ್ಲೇ ಇಲ್ಲ. ಸೊಕ್ಕು ನಮ್ಮಂಥವ್ರು ಯಾರಿದ್ದಾರೆ? ನಾವೇ ಅಂತಿಮ. ಒಂದಿಲ್ಲ ಒಂದು ದಿವಸ ಇಡೀ ಜಗತ್ತನ್ನು ಉಗ್ರವಾದಿಗಳನ್ನಾಗಿ ಮಾಡಿಬಿಡ್ತೀವಿ. ಎಲ್ಲ ಜಗತ್ತು ಉಗ್ರವಾದಿಗಳಾದರೆ ಯಾರ ಮೇಲೆ ಉಗ್ರವಾದ ಇವ್ರದ್ದು? ಅದಕ್ಕೆ ನಾನು ಹೇಳ್ತಿರ್ತೇನೆ, ಈ ಮುಸ್ಲಿಮ್ಸ್ ಬಗ್ಗೆ ನಾವು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂತಂದರೆ, ಒಂದಿನ ಅವರ ಹೊಡೆದಾಡಿ ಅವರ ಸತ್ತು ಹೊಡೆದಾರೆ, ನಾವೇನು ಮಾಡಬೇಕಾಗಿಲ್ಲ. ಹಾಂ, ಅಷ್ಟೇ. ಅದು ಹೆಂಗ್ರಿ ನೀವು ಇದ್ದೀರಿ? ಅವ್ರ ಸುತ್ತಮುತ್ತಲು ಅವರೇ ಇದ್ದಾರೆ ನಿಮ್ಮ ಸುತ್ತಮುತ್ತಲು. ಹೆಂಗಿದ್ದೀರಿ ನೀವು ಅಲ್ಲಿ? ಆಶ್ಚರ್ಯಪ್ಪ. ಹಾಂ, ಅಷ್ಟು ಮಂದಿ ನಡೋ ನಿಮ್ದು ಒಂದು ಮನೆ ಉಳ್ಕೊಂಡದಲ್ಲಿ ಇಪ್ಪ. ಎಲ್ಲರೂ ಉಗ್ರವಾದಿಗಳಾದರೆ ಸೌಮ್ಯವಾದಿಗಳು ಯಾರು? ಎಲ್ಲರೂ ಉಗ್ರವಾದಿಗಳೇ. ಹೀಗಾಗಿ ಉಗ್ರವಾದಿ ಕ್ಯಾಟಗರಿ ಒನ್, ಕ್ಯಾಟಗರಿ ಟೂ ಅಂತ ಮಾಡಬೇಕು ಅವಾಗ. ಅದೇ ಐ ಎಸ್ ಆದಂತ. ಈಗ ಆಮೇಲೆ ಸೌಮ್ಯ ಉಗ್ರವಾದಿಗಳು, ತೀವ್ರ ಉಗ್ರವಾದಿಗಳು ಅಂತ ಮಾಡೋದು. ಅವರನ್ನು ಇವ್ರು ಕೊಲ್ಲೋ ಪ್ರಯತ್ನ, ಇವರು ಅವ್ರನ್ನ ಕೊಲ್ಲೋ ಪ್ರಯತ್ನ. ಉಗ್ರವಾದಿಗಳು ಒಂದೇ ಗುಂಪಾಗಿ ಉಳಿದಂಗೆ ಆಯ್ತಾ? ಈಗ ಅದನ್ನು ಅವರು ಇಷ್ಟೋಗ್ರ ಹೇಳ್ತಾರೆ. ಯಾರಿವರು ಅಂತಂದರೆ, ಈಗ ಒಂದು ಜಿಜ್ಞಾಸ ಹಾಗೆ ಉಳಿತದೆ, ಏನು ಮೌಲ್ಯಗಳನ್ನು ಯಾಕೆ ಕಳ್ಕೋತಾರೆ? ಮೌಲ್ಯಗಳನ್ನು ಯಾಕೆ ಕಳ್ಕೋತಾರೆ? ವಿಚಾರ ಇಲ್ಲ, ಚಿಂತನೆ ಇಲ್ಲ, ವಿವೇಕ ಇಲ್ಲ. ವಿವೇಕ ಅಂದರೆ ಬರೀ ವಿಂಗಡಿಸೋದು, ಇದು ಕತ್ತಲೆ, ಇದು ಬೆಳಕು, ಇದು ಅಜ್ಞಾನ, ಇದು ಜ್ಞಾನ, ವಿಂಗಡಿಸೋದು ಮಾತ್ರ ವಿವೇಕ ಅಲ್ಲ, ಅವಿವೇಕ ಅಲ್ಲ. ವಿಂಗಡಿಸದೇ ಇರುವುದು ಮಾತ್ರ ಅವಿವೇಕ ಅಲ್ಲ, ಬೆರೆಸುವುದು ಕೂಡ ಅವಿವೇಕವೇ. ಅರ್ಥ ಆಗಲಿಲ್ಲ. ಇದು ಕರ್ಮಕಾಂಡ, ಇದು ಕರ್ಮಕಾಂಡದ ಫಲ, ಇದು ಜ್ಞಾನ, ಇದು ಜ್ಞಾನದ ಫಲ. ಇದನ್ನು ಗುರುತಿಸ್ಲಿಕ್ಕೆ ವಿವೇಕ ಬೇಕು. ಗುರುತಿಸದೇ ಹೋದರೆ ಅಲ್ಲಿ ವಿವೇಕ ಇಲ್ಲ ಅಂತ ಅರ್ಥ. ಅದಕ್ಕೊಂದು ಅಧ್ಯಾಯ ಮುಗಿಯಿತು. ಅವಿವೇಕದ ಇನ್ನೊಂದು ಅಧ್ಯಾಯ ಏನು ಅಂತಂದರೆ, ಎರಡನ್ನೂ ಕೂಡಿಸಿಕೊಂಡು ಹೋಗೋದು. ಕರ್ಮ ಜ್ಞಾನ ಎರಡನ್ನೂ ಕೂಡಿಸಿಕೊಂಡು ಹೋಗೋದು, ಬೆರೆಸ್ಕೊಂಡು ಹೋಗೋದು. ಅವಿವೇಕದಿಂದಾಗಿ ಡಿವ್ಯಾಲ್ಯೂಯೇಷನ್, ಅಪಮೌಲ್ಯಗಳು, ಆ ವಿಚಾರದಿಂದಾಗಿ ಅಪಮೌಲ್ಯಗಳು. ಅರ್ಥಾತ್ ಅಜ್ಞಾನವು ಇದಕ್ಕೆ ಕಾರಣ. ಶ್ಲೋಕ ಹೇಳ್ತದೆ, ಅವಿದ್ಯಾಯಾಂ ಅವಿದ್ಯಾಯಾಂ ಅಂತರೇ ವರ್ತಮಾನ. ಅವಿದ್ಯೆಯ ಒಳಗನೇ ಮುಳುಗಿ ಮುಳುಗಿ ಇರ್ತಿರ್ತಾರೆ. ನಿನ್ನೆ ತೋರಿಸಿದ್ನಲ್ಲ, ಹಂದಿ ತೋರಿಸಿದ್ನೇ ಇಲ್ಲ ನಿಮಗೆ. ಆ ಹಂದಿ ಮುಳುಗಿ ಮುಳುಗಿ ಇರ್ತಿತ್ತದು, ನೆನಪಿಸಿಕೊಂಡ್ರೆ ವಾಂತಿ ಆಗ್ತದೆ. ಕೆಸರು, ಒಂದು ಒಂದು ತೊಡೆಯಷ್ಟು ಕೆಸರು, ಓ ಕೆಸರಲ್ಲ ಕೊಚ್ಚೆ, ಕೆಸರು ಚಲೋ ಇರ್ತದೆ. ಎರಡೂ ಕೆಸರು, ಅದು ಚಲೋ ಕೆಸರು, ಇದು ಕೆಟ್ಟ ಕೆಸರು. ಆಯಿತು, ಗಟಾರ್ ಗಟಾರ್ ಕೆಸರು, ನಾಲ್ಕು ಕಡೆಯಿಂದಲೂ ಗಟಾರ್ ಬಂದು ಅಲ್ಲಿ ಒಂದು ಕಡೆಗೆ ಜಮಾ ಆಗುತ್ತದೆ. ಅದರೊಳಗೆ ಇದು ಆನಂದವಾಗಿ ಮಲ್ಕೊಂಡಿದೆ ಹಿಂಗೆ. ಆಮೇಲೆ ಪುಸಕ್ ಪುಸಕ್ಕದು ಉಸಿರಾಡಿಸ್ತದೆ. ಆ ಮೂಗಿನಿಂದ ಹೊರಗಡೆ ಗಾಳಿ ಬಂದಾಗ ಬುಡು ಬುಡು ಬುಡು ಬುಡು ಬುಡು ಶಬ್ದ ಆಗ್ತದೆ. ಮತ್ತು ಅದ್ರ ಮುಖ ನೋಡ್ಬೇಕು ನೀವು, ಎಷ್ಟು ಆನಂದ ಇತ್ತು ಅದ್ರ ಮುಖದಾಗ. ಅಂದರೆ ಇವರು ಅವಿದ್ಯಾಯಾಮ್ ಅಂತರೇ ವರ್ತಮಾನ. ಅಜ್ಞಾನದ ಒಳಗೆ ಮುಳುಗಿದವರು ಹಿಂಗಿರ್ತಾರೆ ನೋಡ್ರಿ. ಬಹುಶಃ ನನಗನ್ನಿಸ್ತದೆ, ಯಾರು ಹಿಂಗೆ ಅಜ್ಞಾನದೊಳಗೆ ಮುಳುಗಿರ್ತಾರೆ ಅವ್ರು ಬರ್ತಾ ಬರ್ತಾ ಇದ್ದಂತೆ ಕೆಟ್ಟ ವಾಸನೆ ಬರೋಕ್ಕೆ ಶುರು ಆಗ್ತದೆ ಅಂತ ಕಾಣಿಸ್ತದೆ. ಈಗ ಜನ್ಮ ಜನ್ಮಾಂತರದ ಹಂದಿ ಕ್ವಾಲಿಟಿ ಇಟ್ಕೊಂಡು ಬಂದಿರ್ತಾರೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನ. ತಾವು ಅಜ್ಞಾನದಲ್ಲಿ ಇದ್ದೀವಿ ಅನ್ನುವಂಥದ್ದು ಗೊತ್ತಿರದೇ ಇದ್ದರಿಂದಾಗಿ ಅವರಿಗೆ ಅಪಮೌಲ್ಯಗಳೇ ಮೌಲ್ಯವಾಗಿರ್ತವೆ. ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನ. ನಮ್ಮಷ್ಟು ತಿಳಿದವರು ಯಾರಿದ್ದಾರೆ? ಅವನು ತಿಳಿದದ್ದು ಅಪಮೌಲ್ಯ, ಆದರೆ ಅಂತಾನೇ ನನ್ನಷ್ಟು ತಿಳಿದವ್ರು ಯಾರಿದ್ದಾರೆ, ನನ್ನಂಥವ್ರು ಯಾರಿದ್ದಾರೆ, ಇದು ಧೀರಾಹ. ನನ್ನಷ್ಟು ತಿಳಿದವ್ರು ಯಾರಿದ್ದಾರೆ, ಇವರು ಪಂಡಿತಾಹ. ದಂಧ್ರಮ್ಯಮಾನಾಹ ಮೋಸ ವಂಚನೆ ತಗಾಬಾಜಿ ಸುಳ್ಳು ಇವುಗಳಲ್ಲಿಯೇ ತೊಡಗಿದವರು. ದಂಧ್ರಮ್ಯಮಾನಾಹ ಪರಿಯಂತಿ ಮೂಢಾಹ ಇಂಥವರು ಅವಿವೇಕಿಗಳು ಏನು ಇದ್ದಾರೆ, ಅವರು ಅಂಧೇನ ಈವ ನೀಯಮಾನ ಯಥಾಂಧ, ಕುರುಡರು ಕುರುಡನ್ನು ಕುರುಡರಿಗೆ ಮಾರ್ಗ ತೋರಿಸಿದಂತೆ. ಇವ 10 ಜನ ಒಬ್ರೊಬ್ರೊಬ್ರು ಹಿಡ್ಕೊಂಡಾರೆ ಹಿಂಗೆ ಹಿಂಗೆ ಹಿಂಗೆ, ಆ ಮುಂದಿನ ಒಕ್ಕೋಲು ಹಿಂಗೆ ಹಿಂಗೆ ಮಾಡ್ಬೋದು. ಅವ್ನು ಬಾಯಿಗೆ ಕೂಗ್ತಿರ್ತಾನೆ, ಏನು ಸರ್ ನೀವು ನೋಡಿದಿರ ಸರ್, ಮಲಗುಂದ ಮಲಗುಂದಕ್ಕೆ ಹೆಂಗೆ ಹೋಗ್ಬೇಕು ಸರ್, ಎಲ್ಲಿ ಎರಡು ರಸ್ತೆ ಇದ್ದಂಗೆ ಅನ್ನಿಸ್ತದೆ, ಮಲಗುಂದಕ್ಕೆ ಹೆಂಗೆ ಹೋಗ್ಬೇಕು. ಅವ ಅಂತಾನೆ, ಈಗ ಹೆಂಗೆ ಹೊಂಟಿರೋ ಹಂಗೆ ಹೋಗ್ರಿ, ಕರೆಕ್ಟಾಗಿ ಇದು ಮಲಗುಂದಕ್ಕೆ ಹೋಗ್ತದೆ ಅಂತ ಹೇಳಿದವನು ಕುರುಡನೇ. ಅಂಧೇನ ಈವ ನೀ ಅಂಧಾಹ ನೀಯಮಾನಾಹ ಯಥಾ, ಯಾವ ಪ್ರಕಾರ ಕುರುಡನು ಇತರ ಕುರುಡರಿಗೆ ಮಾರ್ಗವನ್ನು ತೋರಿಸಿದಂತೆ, ಇಲ್ಲಿಯೂ ಕೂಡ ಮೌಲ್ಯರಹಿತವಾದ ಮಾರ್ಗದರ್ಶಕರು, ಮೌಲ್ಯರಹಿತವಾದಂತಹ ಯಜಮಾನರು, ಮೌಲ್ಯರಹಿತವಾದಂತಹ ಮೌಲ್ಯರಹಿತವಾದಂತಹ ಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ಗಳು, ರಾಷ್ಟ್ರಪತಿಗಳು, ಮೌಲ್ಯಾಧಾರಿತ ಜೀವನ ನಡೆಸದೇ ಇದ್ದಂಥ ಇವರೆಲ್ಲ ಎಲ್ಲರೂ ಹಾಗಿದ್ದಾರೆ ಅಂತ ಹೇಳೋದಿಲ್ಲ, ಆದರೆ ಒಬ್ಬರು ಹಾಗಿದ್ದರೂ ಕೂಡ ಅಲ್ಲಿಗೆ ನಾಶ ಸಿದ್ಧವಾಗ್ಬಿಡ್ತದೆ. ಒಬ್ಬ ಕಂಸ ಸಾಕಾಗಿತ್ತಲ್ವೇ, ಒಬ್ಬ ರಾವಣ ಸಾಕಾಗಿತ್ತಲ್ವೇ, ಒಬ್ಬ ದುರ್ಯೋಧನ ಸಾಕಾಗಿತ್ತಲ್ವೇ, ಒಬ್ಬ ದುರ್ಯೋಧನ ಅವನ ಮೌಲ್ಯರಹಿತವಾದ ಜೀವನ, ಒಬ್ಬ ಶಕುನಿ ಅವನ ಮೌಲ್ಯರಹಿತವಾದ ಜೀವನ, ಅದರ ಪ್ರಭಾವ ದುರ್ಯೋಧನ ಮೇಲೆ, ಅದರ ಪ್ರಭಾವ ಇತರ ಕೌರವರ ಮೇಲೆ, ಕೊನೆಗೆ ಅದು ಎಲ್ಲಿವರೆಗೂ ಗೊತ್ತಂದರೆ ಕುರುಕ್ಷೇತ್ರ ತನಕ ಹೋಯಿತು. ಮಹಾಭಾರತ ಯುದ್ಧ, ಒಬ್ಬ ರಾವಣ ಎಲ್ಲಿಗೆ ಹೋದ ಕೊನೆಗೆ, ರಾಮ ರಾವಣರ ಯುದ್ಧ. ಇಬ್ಬ ಅಪಮೌಲ್ಯಗಳು ಅಕಸ್ಮಾತ್ ಇನ್ನೇನಾದ್ರೊಂದು ವರ್ಲ್ಡ್ ವಾರ್ ಆಯಿತು ಅಂದರೆ ಅದರ ಮೂಲ ಚುಕ್ಕಾಣಿ ಮುಸ್ಲಿಮ್ಸ್ ಆಗಿರ್ತಾರೆ. ಇವತ್ತು ಜಗತ್ತಿನಲ್ಲಿ 40 ರಾಷ್ಟ್ರಗಳು ಮೆಜಾರಿಟಿ ಮುಸ್ಲಿಮ್ಸ್ ಇವೆ, 40 ರಾಷ್ಟ್ರಗಳು ಮುಸ್ಲಿಮ್ಸ್ ಕಂಟ್ರೋಲ್ ಆಗಿವೆ. ಇಂಡೋನೇಷ್ಯಾ, ಮಲೇಷಿಯಾ, ಬ್ಯಾಂಕಾಕ್ ಎಲ್ಲ ಮುಸ್ಲಿಮ್ಸ್ ಕಂಟ್ರೋಲ್, ಕುವೈಟ್, ಏನು ಯು ಎ ಇ, ಸೌದಿ, ಗಲ್ಫ್, ಅಲ್ಲೆಲ್ಲ 108 ದೇಶಗಳು ಎಲ್ಲ ಮುಸ್ಲಿಂ ಬೇಸ್. ಹೀಗಾಗಿ ವರ್ಲ್ಡ್ ವಾರ್ ಏನಾದರೂ ಡಿಸೈಡ್ ಆಯ್ತು ಅಂತಂದರೆ ಅದು ಮೂಲ ಚುಕ್ಕಾಣಿ ಮುಸ್ಲಿಮ್ಸ್ ಆಗಿರ್ತಾರೆ, ಕೊನೆಗೆ ಅಂತಿಮ ನಾಶ ಅವ್ರದ್ದೇ ಆಗಿದೆ. ಅವಿವೇಕ ಐವತ್ನಾಲ್ಕನೇ ಭಾಷೆ, ಏತು ಸಂಸಾರ ಭಾಜನಾಃ ಅವಿದ್ಯಾಂ ಅಂತರೇ ಮಧ್ಯೆ ಘನೀಭೂತೇವ ತಮಸಿ ವರ್ತಮಾನಾಃ. ವೇಷ್ಟ್ಯಮಾನಾಃ ಪುತ್ರ ಪಶು ಆದಿ ತೃಷ್ಣಾ ಪಾಶಶತೈಃ ಸ್ವಯಂ ಧೀರಾಃ. ಪ್ರಜ್ಞಾವಂತಃ ಪಂಡಿತಾಃ ಶಾಸ್ತ್ರಕುಶಲಾಶ್ಚ ಇತಿ ಮನ್ಯಮಾನಾಃ ತೇ ದಂದ್ರಮ್ಯಮಾನಾಃ. ಇದು ಸಂಸಾರ ಭಾಜನಾಃ, ಇವರು ಹೈಲಿ ಕ್ವಾಲಿಫೈಡ್ ಟು ಬಿ ಎ ಗ್ರೇಟ್ ಸಂಸಾರಿ. ಸಂಸಾರಕ್ಕೆ ಶ್ರೇಷ್ಠ ಅಧಿಕಾರಿಗಳು, ಹೈಲಿ ಕ್ವಾಲಿಫೈಡ್. ಸಂಸಾರ ಭಾಜನಾಹ ಯಾರ್ಯವರು? ಅವರು ಅವಿದ್ಯಾಯಾಮ್ ಅಂತರೇ, ಅಜ್ಞಾನದ ಕೂಪದಲ್ಲಿ ಘನೀಭೂತೆ. ಈ ಶಬ್ದ ಎಷ್ಟು ಮಜಾ ಇದೆ ಅದು. ಅಜ್ಞಾನದೊಳಗೆ ಎಷ್ಟು ಕುಡ್ಕೊಂಡ್ಬಿಟ್ಟಿರ್ತಾನೆ ಅಂತಂದರೆ ಅದೇ ಜ್ಞಾನ ಆಗಿಬಿಟ್ಟಿರ್ತಾರೆ. ಘನೀಭೂತೆ ಗಾಢ ಕತ್ತಲೆಯಲ್ಲಿ ಒಂದಾಗಿಬಿಟ್ಟಿರ್ತಾರೆ. ತಮಸಿ ವರ್ತಮಾನ, ತಮಸಿ ಅಂದರೆ ಕತ್ತಲೆ, ಕತ್ತಲೆಯಲ್ಲೇ ತಮ್ಮ ಜೀವನ. ಇವರು ಕತ್ತಲೆಯಲ್ಲಿಯೇ ಬೆಳಕನ್ನು ಕಂಡವರು. ಎಷ್ಟು ಸಾಧ್ಯತನೋ ಏನೋ ಗೊತ್ತಿಲ್ಲ. ವೇಷ್ಟ್ಯಮಾನ, ತಮ್ಮನ್ನು ತಾವು ಕಟ್ಟಿ ಹಾಕಿಕೊಂಡವರು. ಏತರಿಂದ ಕಟ್ಟಿ ಹಾಕ್ಕೊಂಡಿದ್ದಾರೆ? ಪುತ್ರ ಪಶು ಆದಿ ತೃಷ್ಣ ಪಾಶ ಶತೈ, ಪುತ್ರ ಪಶು ಇತ್ಯಾದಿ ತೃಷ್ಣ ಎನ್ನುವ ಹಗ್ಗದಿಂದ ತಮ್ಮ ಕೈ ಕಾಲುಗಳನ್ನು ತಾವೇ ಕಟ್ಟಿ ಹಾಕ್ಕೊಂಡವರು. ಜೊತೆಗೆ ನಾವು ಎಷ್ಟು ಸ್ವತಂತ್ರ ಇದ್ದೇವೆ ಅಂತ ತೋರಿಸಿಕೊಳ್ತಾ ಇತ್ತು. ಆ ಪಕ್ಷಿಗಳು ಬಲೆಯಲ್ಲಿ ಸಿಕ್ಕಾಕ್ಕೊಂಡು ಹುಷಾರು, ಯಾರೂ ಬಲೆಯಲ್ಲಿ ಸಿಕ್ಕಾಕ್ಕೋಬೇಡ್ರಿ, ಹುಷಾರು ಯಾರು ಬಲೆಯಲ್ಲಿ ಸಿಕ್ಕಾಕ್ಕೋಬೇಡ್ರಿ ಅಂತ ಹೇಳಿಕತ್ತಾವ. ಆದ್ರೆ ಎಲ್ಲಿ ಕೂತ್ಕೊಂಡು ಹೇಳಿಕತ್ತಾವ? ಬಲೆಯೊಳಗೆ ಕೂತ್ಕೊಂಡೇ ಹೇಳಿಕತ್ತಾವ. ಹುಷಾರು, ಅಕ್ಕ ತಂಗಿ ಅಂದರೆ ಅಣ್ಣ ತಮ್ಮಂದ್ರೆ ಈಗ ಈ ಬೇಡ ಬಲೆ ಬೀಸ್ತಾನೆ, ನೀವು ಯಾರು ಬಲೆಯಲ್ಲಿ ಸಿಕ್ಕಾಕೋಬೇಡ್ರಿ, ಹುಷಾರು. ಅವ ನಿಮಗೆ ಪ್ರಲೋಭನೆ ಮಾಡ್ತಾನೆ, ಅವ ನಿಮಗೇನು ಕೊಡ್ತಾನೆ, ಕಾಳು ಹಾಕ್ತಾನೆ, ನೀವು ಪ್ರಲೋಭನೆ ಒಳಪಡಬೇಡ್ರಿ, ಅದಕ್ಕೆಲ್ಲ ಸಿಕ್ಕಾಕೋಬೇಡ್ರಿ, ಹುಷಾರು ಅಂತ ತಾನು ಸಿಕ್ಕಾಕ್ಕೊಂಡು ಕಾಳು ತಿನ್ಕೋತನ ಹೇಳ್ತಿರ್ತ. ಹಾಗಿವರೆಲ್ಲ ಸ್ವಯಂ ಧೀರಾಹ, ಪ್ರಜ್ಞಾವಂತ, ಪಂಡಿತ. ಹೇಗಿದ್ದಾರೆ? ತಾವು ವಿಚಾರವಂತರು, ಪಂಡಿತ. ಏನೋ ಅಂತಾರಪ್ಪ, ಇತ್ತೀಚೆಗೆ ನಿನ್ನೆ ಕೂಡ ಯಾರೋ ಶಬ್ದ ಉಪ ಮಾಡಿದರು, ರೋಷನ್ ಅವ್ರ ತಂದೆ ಶಬ್ದ ಉಪ ಮಾಡಿದರು. ಏನದು? ಬುದ್ಧಿವಾದಿಗಳು, ಬುದ್ಧಿವಾದಿಗಳು ಹೌದಲ್ಲ, ಬುದ್ಧಿವಾದಿಗಳು. ಮತ್ತೆ ಇನ್ನೂ ಶಬ್ದ ಇದೆ ನಮಗೆ ಗೊತ್ತಿಲ್ಲ. ಪ್ರಜ್ಞಾವಂತ, ಪಂಡಿತ, ಶಾಸ್ತ್ರಕುಶಲಾಶ್ಚ. ಶಾಸ್ತ್ರಗಳನ್ನು ತಿರುಚಿ ಮಾತಾಡೋರು, ಆದರೂ ಕೂಡ ಇದೇ ನಮ್ಮ ಶಾಸ್ತ್ರ ಅಂತ ಹೇಳೋರು. ಅವರು ಕೊಡೋದು ಅನರ್ಥಕಾರಿ ವ್ಯಾಖ್ಯಾನ, ಸಮಾಜಕ್ಕೆ ಅನರ್ಥವನ್ನು ಉಂಟು ಮಾಡುವ ವ್ಯಾಖ್ಯಾನ ಕೊಡ್ತಾರೆ. ಆದರೆ ಇದೇ ಸರಿಯಾದ ವ್ಯಾಖ್ಯಾನ ಅಂತ ವಾದ ಮಾಡ್ತಾರೆ. ಇವರಿಗೆ ಶಾಸ್ತ್ರ ಕುಶಲಾಶ್ಚ ಇತಿ ಮನ್ಯಮಾನ ಅಂತ ತಮ್ಮ ಬಗ್ಗೆ ತಾವೇ ಸರ್ಟಿಫಿಕೇಟನ್ನು ಕೊಟ್ಕೊಂಡ್ಬಿಟ್ಟಿರ್ತಾರೆ. ನಾವು ವಿಚಾರವಾದಿಗಳು, ನಾವು ಬುದ್ಧಿವಾದಿಗಳು. ಅನಂತನ ಯಾರ ಇದ್ದಾನ? ಅನಂತಮೂರ್ತಿನ. ಹ್ಞೂ, ಬುದ್ಧಿವಾದಿ ಹೌದಲ್ಲ. ಹಾಂ, ಹಾಂ, ಬುದ್ಧಿಜೀವಿಗಳು ಇವೆಲ್ಲ, ಬುದ್ಧಿಜೀವಿಗಳು. ನಾವೆಲ್ಲ ಸುಮ್ಮನೆ ಬುದ್ಧಿ ಬುದ್ಧಿ ಅಂತ ಹೇಳಿಸ್ಕೊಳಕ್ಕೆ ಎಷ್ಟು ಬುದ್ಧಿ, ಅವರು ಬುದ್ಧಿಜೀವಿಗಳು. ಅವನು ಬುದ್ಧಿಜೀವಿ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಬೇರೆ, ಮತ್ತೆ ಅವನಿಗೆ ಕೊಟ್ಟಾರೆ ಮನೆ ಮೊನ್ನೆ ಕರ್ನಾಟಕ ಪದ್ಮಭೂಷಣ ಏನದು ಏನೋ ಕೊಟ್ಟರು, ಜ್ಞಾನಪೀಠ ಪ್ರಶಸ್ತಿ. ಜ್ಞಾನಪೀಠ ಬುದ್ಧಿಜೀವಿ, ಟಾಪ್ ಬುದ್ಧಿಜೀವಿ, ಇವನಿಗೆ ಒಂದು ಪ್ರಶಸ್ತಿ ತುಗ. ಅದೇ 100,000 ಕೊಡ್ತಾರೆ, ಅದಕ್ಕಾಗಿ 500,000 ಖರ್ಚು ಮಾಡ್ತಾರೆ. ಮತ್ತು ರೆಕಮೆಂಡೇಷನ್ಸು, ಆತು ರೆಫರೆನ್ಸು. ನಮಗೊಂದಿನ ಬಂದಿತ್ತು ಹಿಂಗೆ ಅಲ್ಲ, ಮುಕ್ತ ಅನಂತಕುಮಾರು ಜಗದೀಶ್ ಶೆಟ್ಟರು ಎಲ್ಲ ಹಿಡ್ಕೊಂಡು ಏನೇನು ಮಾಡ್ತಾ ಇದ್ಲಕ್ಕೆ ಲೀಸ್ಟ್ ಇಂಟ್ರೆಸ್ಟ್ ಇರೋ ಮನ್ಯಮಾನ. ವ್ಯಾಲ್ಯೂ ಇಲ್ಲ ಸ್ವಾಮೀಜಿ ನಿಮಗೆ, ಅದಕ್ಕೆ ಹಿಂಗೆ ಮಾಡ್ತೀನಿ. ಅವ್ರಿಗೆ ವ್ಯಾಲ್ಯೂ, ಅವ್ರಿಗೆ ವ್ಯಾಲ್ಯೂ ಇದೆ. ಮನ್ಯಮಾನ ಅತ್ತೇ ಅವರು ಇಷ್ಟು ತನಕ ಏನು ಹೇಳಿದ್ರು, ಅವ್ರು ಪಂಡಿತ ಕುಶಲ ಪ್ರಜ್ಞಾವಂತ ಪಾಶಶತೈ ಸ್ವಯಂ ವೇಷ್ಟ್ಯಮಾನ. ವೇಷ್ಟ್ಯಮಾನ ಕಟ್ಟಿ ಹಾಕಲ್ಪಟ್ಟವರು, ತಮ್ಮನ್ನು ತಾವು ಕಟ್ಸ್ಕೊಂಡ್ಬಿಟ್ಟಾರೆ ಹಗ್ಗದಿಂದ. ಎಂಥ ಹಗ್ಗದು? ತೃಷ್ಣ ಪುತ್ರ ಪಶು ತೃಷ್ಣ ಪಾಶ. ತೇ ಅವರು ದಂದ್ರಮ್ಯಮಾನ ಅತ್ಯರ್ಥಂ ಕುಟಿಲಾಂ ಅನೇಕಾಂ ಗತಿಂ ಗಚ್ಚಂತಃ ಜರಾಮರಣರೋಗಾದಿ ದುಃಖೈಃ ಪರ್ಯಂತಿ ಪರಿಗಚ್ಚಂತಿ ಮೂಢಾಃ ಅವಿವೇಕಿನಃ ಅಂಧೇನೈವ ದೃಷ್ಟಿವಿಹೀನೇನೈವ ನಿಯಮಾನಃ ವಿಷಯೇ ಸಾರಿ ವಿಷಮೇ ಪಥಿ ಯಥಾ ಬಹವಃ ಅಂಧಾಃ ಮಹಾಂತಂ ಅನರ್ಥಂ ರುಚ್ಯಂತಿ ತದ್ವತ್. ದಂದ್ರಮ್ಯಮಾನ ಡಿಸ್ಟ್ರಾಕ್ಟೆಡ್ ರೂಟ್ಸ್ ಅಂತ. ಡಿಸ್ಟ್ರಾಕ್ಟೆಡ್ ಅಂದ್ರೇನು? ದಾರಿ ತಪ್ಪಿದ ದಾರಿಯಲ್ಲಿ ಹೋಗೋರು, ಕ್ರಿಕೆಟ್ ದಾರಿಯಿಂದ ಹೋಗ್ತಿರ್ತಾರೆ ಅವರು. ಹೈವೇ ಬಿಡ್ತಾರೆ, ಎಕ್ಸ್ಪ್ರೆಸ್ ವೇ ಬಿಡ್ತಾರೆ, ಯಾವ ದಾರಿಯಲ್ಲಿ ಹೋಗ್ತಾರೆ? ಕ್ರಿಕೆಟ್ ದಾರಿಯಲ್ಲಿ ಹೋಗ್ತಾರೆ. ಹುಷಾರಾಗಿರ್ಬೇಕು. ಈ ವರ್ಲ್ಡ್ ರೂಟು ಅಂತ ತಗೋತಾರೆ ನೋಡಿ ಕೆಲವೊಂದು ಡ್ರೈವರ್ಸ್, ವರ್ಲ್ಡ್ ರೂಟ್ ಅಂತ ಹೋಗ್ತಾರೆ. ಆದಷ್ಟು ಡ್ರೈವರ್ಸಿಗೆ ವರ್ಲ್ಡ್ ರೂಟಿಗೆ ಹೋಗ್ಲಿಕ್ಕೆ ಹೇಳಬಾರ್ದು. ವರ್ಲ್ಡ್ ರೂಟ್ ಎಷ್ಟು ಸಮೀಪ ಆಗಿರಲಿ ಅದು ಅಪಾಯಕಾರಿ. ರಸ್ತೆ ಬ್ರಾಡ್ ಇರ್ತದೆ, ಚಂದ ಇರ್ತದೆ. ಏನೇ ಅಪ್ಪಿತಪ್ಪೇನೋ ಆದರೂ ಕೂಡ 10-15 ನಿಮಿಷ ಸಹಾಯ ಒದಗಿ ಬರ್ತದೆ. ವರ್ಲ್ಡ್ ರೂಟ್ ಎಂದು ಹೋಗಬಾರ್ದು. ಇವರೆಲ್ಲ ವರ್ಲ್ಡ್ ರೂಟ್ ಇವರಿದ್ದಾರಲ್ಲ, ದಂದ್ರಮ್ಯಮಾನ. ದಂದ್ರಮ್ಯಮಾನ ಇದು ಕುಟಿಲ ಅನೇಕ ಗತಿಂ ಗಚ್ಚಂತಹ. ಕುಟಿಲಾಂ ಗತಿಂ ಗಚ್ಚಂತಹ. ಮತ್ತು ಅವು ಒಂದಲ್ಲ ಎರಡಲ್ಲ ವರ್ಲ್ಡ್ ರೂಟ್ ಎಷ್ಟಿರ್ತಾವು? ಅನೇಕ. ಅಲ್ಲಿ ಏನಾಗ್ತದ್ರಿ ಫಲ? ಜರ ಮರಣ ರೋಗಾದಿ ದುಃಖೈ ಪರ್ಯಂತಿ ಪರಿಗಚ್ಚಂತಿ ಮೂಢಾಃ. ಅಲ್ಲಿ ಸಂಸಾರ ಜ್ವರ, ಸಂಸಾರ ತಾಪ, ಸಂಸಾರ ರೋಗ, ಸಂಸಾರ ದುಃಖ, ಎಲ್ಲದಕ್ಕೂ ಸಂಸಾರ ಸಂಸಾರ ಅಂತ ಹಾಕ್ರಿ. ಇಲ್ಲದೆ ಹೋದ್ರೆ ನೀವು ನಾರ್ಮಲ್ ಅಂತ ತಿಳ್ಕೊಂಬಿಡ್ತೀರಿ. ಇದು ಸಂಸಾರ ರೋಗ, ಇದು 102-103 ಡಿಗ್ರಿ ಜ್ವರ ಅಲ್ಲ. ಇದು ಯಾವ ಜ್ವರ? ಇದು ಸಂಸಾರ ಜ್ವರ, ಸಂಸಾರ ತಾಪ. ಜರ ಮರಣ ರೋಗಾದಿ ದುಃಖೈ ಪರ್ಯಂತಿ ಪರಿಗಚ್ಚಂತಿ. ಮತ್ತೆ ಮತ್ತೆ ಮತ್ತೆ ಮತ್ತೆ ಅದೇ ಥರದ ಜೀವನ ಅವ್ರಿಗೆ ಪ್ರಾಪ್ತಿಯಾಗ್ತದೆ. ಎಲ್ಲ ಯಾರಿವನು ಕಸಬಾ, ಕಸಬಾ ಹೌದಲ್ಲ, ಇನ್ನು 100 ಲೈಫ್ ಅವ ಹಂಗೆ ಹಂಗೆ ಉಗ್ರವಾದಿಯಾಗಿ ಹುಡ್ತಾನೆ ನೋಡ್ರಿ. 100 ಲೈಫ್, 100 ಜನ್ಮ ಹಂಗೆ ಹುಡ್ತಾನ. ಅದೇ ಮೂಢಾಹ ಪರಿಗಚ್ಚಂತಿ ತೇ ಅವಿವೇಕಿನ. ಹೇಗಿರ್ತಾರೆ ಹೀಗೆ ದೃಷ್ಟಿವಿಹೀನೇನೈವ ನೀಯಮಾನ. ದೃಷ್ಟಿವಿಹೀನ, ಕಣ್ಣಿಲ್ಲದೇ ಇದ್ದವನು ನೀಯಮಾನ, ಬನ್ನಿ ಬನ್ನಿ ಬನ್ನಿ ನಾವು ಆಗ ಮಾರ್ಗ ತೋರಿಸ್ತೇವೆ ಬನ್ನಿ ನಾವು ತೋರಿಸ್ತೇವೆ ಬನ್ನಿ. ಅವನಿಗೆ ಏನೂ ಕಾಣಂಗಿಲ್ಲ, ಅವ ಮಾರ್ಗ ತೋರಿಸ್ತಾನೆ. ಮತ್ತು ಏನು ತೋರಿಸ್ತಾನೆ? ವಿಷಮೇ ಪಥಿ, ವಿಷಮ ಅಂದರೆ ತಪ್ಪು ಮಾರ್ಗವನ್ನು ತೋರಿಸ್ತಾನೆ. ಯತಃ ಭವ ಬಹವಃ ಅಂಧಾ, ಅನೇಕಾನೇಕ ಅನೇಕಾನೇಕ ಅಂಧರು ಅವನನ್ನು ಅನುಸರಿಸಿದ್ದಾದರೆ ಅನರ್ಥ ಮೃಚ್ಛಂತಿ ತದ್ವತ್, ಅವರು ಏನನ್ನು ಪಡಿತಾರೆ? ಅನರ್ಥವನ್ನೇ ಪಡಿತಾರೆ. ತದ್ವತ್ ಅದರಂತೆ ಇಲ್ಲಿ ಕೂಡ ಏನಾಗಿದೆ, ಮೌಲ್ಯರಹಿತವಾದ ಈ ಮಾರ್ಗದರ್ಶಕರು ತಮ್ಮನ್ನು ತಾವು ಪಂಡಿತರು ಧೀರರು ವಿವೇಕಿಗಳು ಅಂದುಕೊಂಡಿರುವವರು, ತಮ್ಮನ್ನು ತಾವು ಹಗ್ಗದಿಂದ ಕಟ್ಟಿ ಹಾಕಿಸಿಕೊಂಡವರು, ಯಾವ ಪತ್ರ ಪುತ್ರ ಪಶು ಇತ್ಯಾದಿ ಮೋಹ ಪಾಶಗಳಿಂದ ತಮ್ಮನ್ನು ತಾವು ಕಟ್ಟಿ ಹಾಕಿಕೊಂಡವರು, ಆದರೂ ಕೂಡ ನಾವು ವಿವೇಕಿಗಳು, ನಾವು ಜ್ಞಾನದಲ್ಲಿ ಸದಾಕಾಲವು ರಮಣ ಮಾಡುತ್ತಿರುವಂಥವರು, ನಾವು ವಿಚಾರವಂತರು ನಾವು ಅಂತ ಅಂದುಕೊಂಡಂತಹ ಇವರು ಏನು ಅನರ್ಥ ಮೃಚ್ಛಂತಿ, ಅನರ್ಥವನ್ನೇ ಇವರು ಹುಟ್ಟಾಡ್ತಾರೆ. ನ ಸಾಂಬರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿಮಾನಿ ಪುನಃ ಪುನರ್ವಶಮಾಪದ್ಯತೆ ಮೇ. ನ ಸಾಂಬರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನಃ ಪುನರ್ವಶಮಾಪದ್ಯತೆ ಮೇ. ಅದೃಷ್ಟ ಲೋಕದಲ್ಲಿ ವಿಶ್ವಾಸ ಇಲ್ಲದೇ ಇದ್ದವು, ಅದೃಷ್ಟ ಲೋಕಗಳಲ್ಲಿ ವಿಶ್ವಾಸ ಇಲ್ಲದೇ ಇದ್ದವರು. ನ ಸಾಂಬರಾಯ, ಸಾಂಬರಾಯ ಅದು ಸಂಪರ, ಸಾಂಬರಾಯ ಅಂದರೆ ಸಂಪರಯ, ಪರಲೋಕದಲ್ಲಿ ವಿಶ್ವಾಸ ಇಲ್ಲದೇ ಇದ್ದವರು. ನ ಸಾಂಬರಾಯ ಪರಲೋಕದಲ್ಲಿ ವಿಶ್ವಾಸ ಇಲ್ಲದೇ ಇದ್ದ. ನ ಸಾಂಬರಾಯ ಪ್ರತಿಭಾತಿ ಬಾಲಂ, ಅತ್ಯಂತ ಬಾಲಬುದ್ಧಿಯವರು, ಮೋಹದಿಂದ ಅತ್ಯಂತ ಮೂಢರಾಗಿದ್ದವರು, ಬಾಲಬುದ್ಧಿಯವರು. ವಿತ್ತ ಮೋಹೇನ ಮೂಢಂ, ಸಂಪತ್ತು ಪುತ್ರಾದಿಗಳ ಮೋಹದಲ್ಲಿ ಮೂಢರಾದಂತಹ ಇವರು. ಪ್ರಮಾದ್ಯಂತಂ, ಪ್ರಮಾದವಾದ ಮಾರ್ಗದಲ್ಲಿ ಮುಂದುವರಿತಿರ್ತಾರೆ. ಅಂಥವರಿಗೆ ಅಯಂ ಲೋಕಃ ನಾಸ್ತಿ, ಈ ಲೋಕದ ಸುಖವೂ ಇಲ್ಲ. ಪರ ಇತಿ ಮಾನಿ, ಇನ್ನೊಂದು ಲೋಕದ ಆನಂದವೂ ಇಲ್ಲ. ಪುನಃ ಪುನಃ ವಶಮಾಪದ್ಯತೆ ಮೇ, ಮತ್ತೆ ಮತ್ತೆ ಅವರು ಮೇ ವಶಮಾಪದ್ಯತೆ. ಮೇ ಅಂದರೆ ಯಾರು? ಯಮ. ಮತ್ತೆ ಮತ್ತೆ ಇವರು ನನ್ನ ಕೈ ಸಿಕ್ಕಾಕೋತಾರೆ. ತಾನು ಏನು ಅನ್ನೋದನ್ನು ಸ್ವಲ್ಪ ಅದು ಯಾವತ್ತೂ ತೋರಿಸ್ತಾ ಇರ್ತಾನೆ ನನಗೆ. ಯಮ ತಾನು ಏನು, ಈ ಸೃಷ್ಟಿನೇ ನನ್ನ ಕೈಯೊಳಗಿದೆ ಅಂತ. ಪುನಃ ಪುನಃ ವಶಮಾಪದ್ಯತೆ ಮೇ, ಮೇ ವಶಮಾಪದ್ಯತೆ, ನನ್ನ ವಶದಲ್ಲಿ ಬರುತ್ತಾರೆ. ಯಾರು ಇವರು? ಯಾರಿವರು? ಸಾಂಬರಾಯ ಬಾಲಂ ಪ್ರತಿಭಾತಿ ಪರಮಾದ್ಯಂತಂ ವಿತ್ತ ಮೋಹೇನ ಮೂಢಂ, ಇವರೆಲ್ಲರೂ ನನ್ನ ವಶದಲ್ಲಿ ಬರುತ್ತಾರೆ. 55. ಅತಏವ ಮೂಢತ್ವಾತ್ ನ ಸಾಂಬರಾಯಃ ಪ್ರತಿಭಾತಿ ಸಂಪರೇಯತೆ ಇತಿ ಸಂಪರಾಯಃ ಪರಲೋಕಃ ತತ್ಪ್ರಾಪ್ತಿ ಪ್ರಯೋಜನಃ ಸಾಧನ ವಿಶೇಷಃ ಶಾಸ್ತ್ರೀಯಃ ಸಾಂಬರಾಯಃ ಸ ಚ ಬಾಲಂ ಅವಿವೇಕಿನಂ ಪ್ರತಿ ನ ಭಾತಿ ನ ಪ್ರಕಾಶತೆ ನ ಉಪತಿಷ್ಠತೆ ಇತ್ಯೇತತ್. ಸಾಂಬರಾಯ ಅಂದರೆ ಏನು? ಪರಲೋಕ, ಅನ್ಯ ಲೋಕಗಳು. ತತ್ಪ್ರಾಪ್ತಿ ಪ್ರಯೋಜನ, ಅದನ್ನು ಪಡೆದುಕೊಳ್ಳೋದ್ರಿಂದ ಏನೇನು ಪ್ರಯೋಜನ ಸಾಧ್ಯ. ಅದಕ್ಕಾಗಿ ಸಾಧನ ವಿಶೇಷ ಶಾಸ್ತ್ರೀಯ, ಶಾಸ್ತ್ರೀಯ ಮಾರ್ಗದಲ್ಲಿ ಅದನ್ನು ಹೇಗೆ ನಾನು ಸಾಧಿಸಬೇಕು, ಇದಕ್ಕೆ ಸಾಂಬರಾಯ ಅಂತ ಕರೀತಾರೆ. ಹೌದು. ತಸ್ಯ ನ ಸಾಂಬರಾಯ ಅಂದರೆ ಅವನಿಗೆ ಆ ಸಾಂಬರಾಯ ಇಲ್ಲ ಅಂತ. ಪರಲೋಕದಲ್ಲಿ ವಿಶ್ವಾಸ ಇಲ್ಲ, ಪರಲೋಕ ಹೋಗಿ ಸಾಧನ ಅವನಿಗೆ ವಿಶ್ವಾಸ ಇಲ್ಲ, ಶಾಸ್ತ್ರ ಮಾರ್ಗದರ್ಶನ ವಿಶ್ವಾಸ ಇಲ್ಲ. ಸ ಚ ಅಂಥ ಅವನು ಯಾರವನು? ಬಾಲಂ. ಬಾಲಂ ಅಂದ್ರೆ ಏನು? ಬಾಲ್ಯ ಬುದ್ಧಿ, ಮಂದ ಬುದ್ಧಿ. ಇನ್ನೊಂದು ವಿಶೇಷಣ ಅವಿವೇಕಿನಂ. ಇಂಥವನ ಪರವಾಗಿ ಪ್ರತಿ ನ ಭಾತಿ ನ ಪ್ರಕಾಶತೆ ನ ಉಪತಿಷ್ಠತೆ ಇತ್ತೇತತ್. ಇಂಥವನಿಗೆ ಈ ಉತ್ತಮವಾದ ಮಾರ್ಗ ಅವನಿಗೆ ಕಾಣೋದಿಲ್ಲ. ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.